ಹೇಳಿ ಸರ್, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ? ನಾವು ಸುಮಾರು 30 ವರ್ಷ ಆಯ್ತು ಸರ್. 30 ವರ್ಷದಿಂದ ಮಾಡ್ತಿದ್ದೀವಿ. ಅಂದ್ರೆ ಈಗ ನೀರಿಂದ ಒಂದು ಪಾಲ್ಟಿ ಇರುತ್ತೆ, ಬೋರ್ ಹೊಡೆಸ್ಬೇಕು. ಇದು ಈಗ ಬೋರ್ ವಿಚಾರ ಬಂದ್ರೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀರಾ ತಾವು, ಇಲ್ಲಿ ಯಾರನ್ನ ನೀವು ಸಂಪರ್ಕ ಮಾಡಿದಿರಿ? ನಾವು ಇಲ್ಲಿ ಅಶೋಕ್ ರಾಯ್ ಅಂತ ಇದ್ರು, ಅವ್ರಿಗೆ ಮಾಡಿದ್ವಿ, ಅವರು ತಿಂದ್ಬಿಟ್ರು ಮೂಗ್ಸಿ ಎಲ್ಲ. ಆಮೇಲೆ ಸರ್ದಾಪುರ ಬಂದಿದ್ರು, ಅವರು ಅಂತದಕ್ಕೆ ಹೋಗ್ಬಿಟ್ರು. ಎರಡು ಪಟ ಎಂ ಎಲ್ ಎ ಆದ್ರು ಸರ್ದಾಪುರ ಏನಾಗ್ರು, ಆದ್ರೂ ಏನು ಪ್ರಯತ್ನ ಇಲ್ಲ. ಹಿಂಗಾಗಿ ಸುಮ್ನೆ ಅವ್ರವ್ರಿಗೆ ಸುಮ್ಮನೆ ಅವ್ರಿಗೆ ಕೆಲ್ಸದು, ನಾವು ಸುಮ್ಮನೆ ಚಪಾಟಿ ಆಗ್ಬಿಡೋದು. ನಮ್ದೇನೈತೆ ರೈತರ ಕೆಲಸ, ನಾವು ಸ್ವಂತ ಹೊಡ್ಸ್ಕೊಳ್ಳೋದು. ಬೋರಿಂದು ಕರೆಂಟ್ ಇಂದು ಫಾಲ್ಟ್ ಇದೆ, 6 ಗಂಟೆ ಕರೆಂಟ್ ಕೊಡುತ್ತೆ. 6 ಗಂಟೆಲ್ಲೇ ಮೇಂಟೈನ್ ಮಾಡ್ಬೇಕು, ನೈಟ್ ಆಗ್ಲಿ ಡೇ ಆಗ್ಲಿ ಅವರಿಗೂ ಪೋರ್ಟ್ಸ್ ಮಾಡಂಗಿಲ್ಲ, ಹಾಗಾಗಿ ನಡೀತಿದೆ. ಯಾಕೆ ನೀವು ಕೃಷಿ ಇಲಾಖೆಯನ್ನ ಸಂಪರ್ಕ ಮಾಡ್ಲಿಲ್ಲ, ಅಥವಾ ಸಂಪರ್ಕ ಮಾಡಿದ್ರೆ ನಿಮ್ಗೆ ಅದು ಅವರು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಟ್ಟಿಲ್ಲ? ಅವ್ರು ಅಷ್ಟೇ ಮಾಹಿತಿ ಹೇಳ್ತಾರ, ಒಂದ್ ಸ್ವಲ್ಪ ಮಾಹಿತಿ ಹೇಳ್ತಾರ, ಅವ್ರು ಬಂದಿದ್ದು ಅವರು ನುಂಗ್ತಾರೆ. ಈಗೆಲ್ಲ ಒಳ್ಳೊಳ್ಳೆ ಹುಡುಗರು ಇರ್ತಾರ, ಎಲ್ಲ ನುಂಗ್ಬಿಡ್ತಾರೆ. ಹಾಗಾಗಿ ಏನೇನ್ ಸಿಗಲ್ಲ ನಮಗೂ, ಯಾವ್ದೋ ಒಂದು ಬೆನಿಫಿಟ್ ಬಿಟ್ರೆ ಒಂದು ಪೈಪ್ ಕೊಟ್ರೆ ಈಗ ಜನರಲ್ಲಿಗೆ ಹಾಕ್ಬಿಟ್ಟಾರೆ. ಜನರಲ್ಲಿ ಹಾಕ್ಬಿಟ್ಟು ಎಲ್ಲ ಅವ್ರೆ ದೋಚ್ಬಿಡೋದು, ಅದ್ರಲ್ಲಿ ಕಮಿಷನ್ ಸಿಗುತ್ತಲ್ಲ ಅವರಿಗೆ, ಆ ಟೈಪಿಗೆ ಹೋಗ್ತಾರ ಕಡೆ ಅವರು. ಹಾಗಾಗಿ ನಮಗೆ ಸರ್ಕಾರದ ಒಂದು ಸೌಲಭ್ಯ ನಿಮ್ಗೆ ಸಿಗೋದ್ರಲ್ಲಿ ಸ್ವಲ್ಪ ತೊಂದರೆ ಮಾಡ್ತಾ ಇದಾರೆ. ಹೌದು, ಇದು ಸರ್ಕಾರ ಸೌಲಭ್ಯ ಕೊಡ್ತೀವಿ ಅಂತಾರೆ, ಹೋಗಿದ್ ಕೂಡಲೇ ಅಲ್ಲಿ ಏನೇನೋ ಕೇಳ್ತಾರೆ ಅವರು. ಆ ಟೈಪ್ ಆಗಿ ನಾವು ಕೈ ಬಿಟ್ಟೇ ಬಿಡ್ತೀವಿ ರೈತರು. ಅರ್ಧ ಕೊಟ್ರೆ ಅರ್ಧ ಅವ್ರು ತಿಂತಾರೆ, ಆ ಟೈಪ್ ಆಗುತ್ತೆ. ಯಾರು ಹೇಳಿದ್ರೆ ಈಗ ಅಂತ ಇಂತಾರಿಗೆ ಏನಾದ್ರು ಮಿನಿಸ್ಟರ್ಗಳು ಹೇಳಿದ್ರೆ, ಹೇ ನೀವು ಹಂಗ್ ಮಾಡ್ಬಿಟ್ರಿ ಹಿಂಗ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ನಮಗೆ ಕೊಡಕ್ ಆಗಲ್ಲ. ಅವರು ಆ ಲೆವೆಲ್ ಬರ್ತಾರ ಅವರು. ಅದನ್ನೇ ನಮ್ಮ ಏನಿದೆ ಎಡ್ಕಿನೋ ತಂಗೋ ಏನ ಬೆಳೆ ಮಾಡ್ಕೊಂಡು ಅದಲ್ಲೇ ಸಂಪರ್ಕ ಮಾಡ್ಕೊಂಡು ಸುಮ್ನೆ ಇರೋದೆ ಉತ್ತಮ ಅಂತ ಸುಮ್ನೆ ಇರೋದು. ಎಷ್ಟೆಕರೆ ಜಮೀನು ಹೊಂದಿದ್ರಿ ತಾವು? ನಾವು 3 ಕಾಲಕ್ರಿ ಇದೆ ಸಮಿ. ಏನು ಈಗ ಪ್ರಮುಖವಾಗಿ ಅಡಿಕೆ ಬೆಳೆ? ಅಡಿಕೆ ಬೆಳೆ ಮತ್ತೆ ಮೆಕ್ಕೆ ಬೆಳಿತೀವಿ, ಏನ ತರಕಾರಿ ಆದ್ರೆ ತರಕಾರಿ ಮಾಡ್ತೀವಿ. ಈಗ ಮೆಕ್ಕೆ ಅಂತಂದ್ರೆ ಇದು 3 ಕಾಲದಲ್ಲಿ ಕೂಡ ಬೆಳಿತೀರಾ? ಒಂದ ಟೈಮ್ ನಾವು ಮಳೆಗಾಲ ಅಷ್ಟೇ ಬೆಳೆಯೋದು. ಅಂದ್ರೆ ನೀರಿನ ಆಸರ ಇಲ್ಲ, ಹಾಗಾಗಿ ಬೇಸಿಗೆ ಎಲ್ಲ ಅಡಿಕೆ ತೋಟಕ್ಕೆ ನೀರು ಬಿಟ್ಕೊಳ್ಳೋದು. ಈ ಅಡಿಕೆಯಲ್ಲಿ ಮಧ್ಯಂತರ ಬೆಳೆ ಏನಾದ್ರು ಬೆಳ್ಕೊಂತಿದ್ದೀರಾ? ಮಧ್ಯಂತರ ಬೆಳಿಬಹುದು, ನೀರಿದ್ರೆ ನೀರಿದ್ರೆ ಬೆಳಿಬಹುದು. ಒಂದು ಸಮಸ್ಯೆ ಇದೆ ತಮಗೆ, ಸಮಸ್ಯೆ ಅಂತಂದ್ರೆ ಈ ಬೋರ್ ಹಾಕ್ಸಕ್ಕೆ ತೊಂದ್ರೆ ಸರ್ಕಾರದವರು ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ, ಎಲ್ಲ ಅವರೇ ನುಂಗಿಡಿರ್ತಾರೆ. ನಾವು ಸುಮಾರು 2002 ಕಮಿಷನ್ ಮಾಡ್ಕೊಂಡ್ ಬಂದು 2-3 ಒಂದ್ ಬೋರ್ ಇಲ್ಲ, 8 ವರ್ಷ ಆಯ್ತು. ಈಗ ನೀವು ಸುಮ್ನೆ ಅನ್ಯಾಯ ಮಾಡ್ತಾರೆ, ಹಾಕ್ರಿ ಅಂತಾರೆ, ಆಗ್ಲೇ ಎನರ್ಜಿ ಹಾಕ್ರಿ ಅಂತಾರೆ, ನಾವು ಹಾಕಿದ ಕೂಡಲೇ ಇದೆ ಈ ಟೈಪ್ ಮಾಡ್ತಾರೆ. ಹಾಗಾಗಿ ನಮಗೆ ಎಫೆಕ್ಟ್ ಮಾಡ್ತಾರೆ ಅವ್ರು. ಈಗ ನೀವು ಸ್ವಂತ ದುಡಿಮೆ ಮಾಡ್ಕೊಂಡು ನೀವೇನೆ ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾವೇ ಸ್ವಂತ ಮಾಡ್ಕೊಳ್ಳೋದು, ನಾವೇ ವ್ಯವಸ್ಥೆ ಮಾಡ್ಕೊಂಡು ಕರೆಂಟ್ ನಿಂದ ಇವು ನಾವು ಸಾಧಾರಣ ಭಾರಿ ದುಡ್ಡು ಹೋಗುತ್ತೆ. ಒಂದ್ ಬೋರ್ ಹೊಡಿಸ್ಬೇಕಂದ್ರೆ 2 ಲಕ್ಷದ ಮೇಲ್ ಬೇಕು. ಕರೆಂಟ್ ಹೇಳಬೇಕಂದ್ರೆ ಈಗ 5 ಲಕ್ಷ 10 ಲಕ್ಷ ಕೇಳ್ತಾರೆ ಒಂದು TC ಹಾಕ್ಲಿಕ್ಕೆ. ಎಲ್ಲ ಭಾರಿ ತೊಂದರೆ ಇದೆ ರೈತರಿಗೆ. ಅದರಲ್ಲಿ ಈಗ ನೀವು ಈ ಒಂದು ಕೃಷಿ ಜಮೀನಲ್ಲಿ ಈಗ ನೀರಿನ ಒಂದು ಸಮಸ್ಯೆ ಅಂತಂದ್ರೆ ನಿಮ್ಗೆ ಬೋರ್ ಹಾಕಕ್ಕೆ ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ ಏನೋ ಲಂಚ ಕೇಳೋದು ಇಲ್ಲ ಅಂತಾನೆ ಹೇಳ್ಬಿಡೋದು, ಅಪ್ಲಿಕೇಶನ್ ಅಂತೂ ಹಾಕಿ ಅಂತ ಹೇಳ್ತಾರೆ, ಆಮೇಲೆ ಅಲ್ಲಿ ಹೋದಾಗ ಇಲ್ಲ ನೀವು ಅದರಲ್ಲಿ ಬರೋದಿಲ್ಲನೋ ಅಥವಾ ಏನೋ ಒಂದು ಕಾರಣ ಹೇಳಿ ನಿಮ್ಗೆ ದೂರ ಇಡ್ತಾ ಇದಾರೆ. ಆ ಟೈಪಿಗೆ ನಾವು ಏನಾದ್ರು ಅರ್ಜಿ ಹಾಕಿ 1 ವರ್ಷ ಆದ್ಮೇಲೆ, ಏ ಹೋಗ್ರಿ ಅವೆಲ್ಲ ಹೋಗಿದಾವೆ ಎಲ್ಲ ತಿನ್ಬಿಟ್ಟಾರೆ, ಯಾವ ಎಲ್ಲ ಬಂದಿಲ್ಲ ಸರ್ಕಾರದಿಂದ ಬಂದೇ ಇಲ್ಲ ಅಂತಾರೆ. ಆ ಲೆವೆಲಿಂದ ತರ್ತಾರೆ ರೈತರಿಗೆ, ಒಟ್ಟು ಮೋಸಾನೆ. ಏನಪ್ಪ ಸುಮ್ನೆ ನಾವು ದುಡಿಯೋದು ಅವ್ರಿಗೆ ಹಾಕೋದು ಅಷ್ಟೇ, ನಾವೇನು ಉದಾರ ಆಗಿಬಿಡಲ್ಲ ರೈತರಿಗೆ. ಈಗ ತರಕಾರಿ ಅಂತ ಹೇಳಿದ್ರಿ, ಏನ್ ತರಕಾರಿ ಬೆಳೆ ಬೆಳಿತೀರಿ? ನಾವು ಬೀನ್ಸ್, ಟೊಮಾಟ, ಮುಳುಗಾಯಿ ಏನಾದ್ರು ಒಳ್ಳೆ ಬೆಳೆ ಮಾಡ್ತೀವಿ. ಇದು ಮಳೆಗಾಲದಲ್ಲಿ ಮಾತ್ರ? ಮಳೆಗಾಲದಲ್ಲಿ ಅಷ್ಟೇ ಮಾಡೋದು, ಬೇಸಿಗೆ ಮಾಡಕ್ಕಾಗಲ್ಲ. ಬೇಸಿಗೆ ಮಾಡಿದ್ರೆ ನೀರಿಲ್ಲ, ನೀರ್ ಕಮ್ಮಿ ಆಗುತ್ತೆ. ಹೋಸತಿ ತೋಟಗಳೆಲ್ಲ ಒಣಗಿ ಮುಂದೆ ನಾನು ಡಾಂಗರ್ ನೀರು ಹೊಡೆದು ಅಡಕೆ ಒಂದ್ ತಾನೇ ಉಳಿಸಿದೀನಿ ನೋಡ್ರಿ. ಒಂದು 4 ಲಕ್ಷ ರೂಪಾಯಿ ದುಡ್ಡು ಬರೀ ಇದಕ್ಕೆ ಹೋಯ್ತು, ನೀರಿಗೆ ಹೋಯ್ತು, ಟ್ಯಾಂಕರಿಗೆ, ಟ್ರಾಕ್ಟ್ರಿ ಟ್ಯಾಂಕರ್ 300 ರೂಪಾಯಿ ಒಂದ್ ಲೋಡ್ ನೀರು. ಬಾಡಿಗೆರಿಗೆ 1,000 ಲೋಡಿಗೆ ಒಟ್ಟು 1,000 ರೂಪಾಯಿ ಲೋಡಿಗೆ ಬೀಳುತ್ತೆ. ಅಂತದ ಒಂದ್ 300 ಟ್ಯಾಂಕರ್ ಮೇಲೆ ನೋಡಿದ್ರೆ ಅಡಕೆ ಗಿಡ ಇಲ್ಲೇ ಹೋಗಿ ತಂದಿದ್ದೀನಿ ನೋಡ್ರಿ. ಅಂದ್ರೆ ಉಳಿಸ್ಕೊಂಡಿದ್ದೀರಾ. ಬೇಸಿಗೆ ತೀವ್ರ ಒಂದು ನೀರಿನ ಒಂದು ಸಮಸ್ಯೆ ಇದ್ದಾಗ ಟ್ಯಾಂಕರ್ ನಿಂದ ನೀರು ಓಡಿಸ್ಬಿಟ್ಟು ಈ ಒಂದು ಸಸಿಗಳನ್ನ ಉಳಿಸ್ಕೊಂಡಿದ್ದೀರಾ? ಸಸಿ ಒಂದು ಉಳಿತು. ಈ ಬೆಳೆ 40 ಸತಿ 60 ಕ್ವಿಂಟಲ್ ಬಂದಿದ್ದು, ಈ ಸತಿ ಬರೀ 10 ಕ್ವಿಂಟಲ್ ಬಂದಿದೆ. ಹಾಗಾಗಿ ಭಾರಿ ಎಪ್ಪಟ್ ಇದೆ ರೈತರಿಗೆ ಪಾಪ. ಈಗ ತಮ್ಗೆ ಒಂದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಏನು ಸಮಸ್ಯೆ ಇದೆ? ಮಾರುಕಟ್ಟೆ ಸಮಸ್ಯೆ ಬಂದ್ರೆ ನಾವು ಮಾರುಕಟ್ಟೆಗೆ ಹೋಗಲ್ಲ, ಇಲ್ಲೇ ಕೇಳಿ ಇಲ್ಲೇ ಬರ್ತಾರೆ. ಇಲ್ಲಾಂದ್ರೆ ನಾವು ಮಾರ್ಕೆಟ್ಗೆ ಅದನ್ನ ಇಟ್ಬಿಟ್ರೆ ಅವ್ರಿಗೆ 10 ರೂಪಾಯಿ ಕಮಿಷನ್ 12 ರೂಪಾಯಿ ಕಮಿಷನ್ ಕೊಡ್ಬೇಕು. ಅರ್ಧಕ್ಕರ್ಧ ತೂಕ ಹೊಡಿದಾರೆ, ಒಂದ್ ಕ್ವಿಂಟಲ್ಗೆ ಒಂದ್ 10-20 ಕೆಜಿ ತೂಕ ಹೊಡಿದಾರೆ. ಆದ್ರೆ ಜೀವಂತ ಇದೆ, ಜೀವಂತ ಇದೆ, ಹಾಳಾಗಿಲ್ಲ, ಹೋಗಿಲ್ಲ ಅವರು. ಇಲ್ಲಾಂದ್ರೆ ಅವರು ಒಂದು 10-12 ಜನ ಸಾಕಿರ್ತಾರಲ್ಲ, ನಮ್ ದುಡ್ಡಲ್ಲೇ ತಿನ್ಸೋದು ಅವರು. ರೈತರಿಗೆ ಮೋಸ ಮಾಡೋದು ಅವ್ರು ತಿನ್ನೋದು. ರೈತರಿಗೆ ಏನ್ ಸಿಗ್ಬೇಕು ಲಾಭ ಅದನ್ನ ಮಧ್ಯವರ್ತಿಗಳು ತಿಂತಾ ಇದಾರೆ, ತಿನ್ನೋದು. ನಾವೇನಿಲ್ಲ, ಸುಮ್ನೆ ಬಿಟ್ಟು ಅದೊಂದು 3,000-2,000 ಕ್ವಿಂಟಲ್ ಇಸ್ಕೊಂಡು ಸುಮ್ನೆ ಓಡ್ ಬರೋದಷ್ಟೇ. ಅವ್ರು ಇದ್ದಿದ್ದೆಲ್ಲ ಅವ್ರು ಬಾಸ್ಕೊಂಡು ತಿಂತಾರೆ. ಮಾರ್ಕೆಟಲ್ಲಿ ಮೋಸ, ಎಲ್ಲದ್ರಲ್ಲೂ ಮೋಸ ಇದೆ, ಹಾಗಾಗಿ ಎಡವಟ್ಟಾಗುತ್ತೆ. ಇದು PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ತಾವು ಫಲಾನುಭವಿನ? ನಮಗೆ ಬರುತ್ತದೆ, ಅದರದೇನು ಸಮಸ್ಯೆ ಇಲ್ಲ. ಇದು ಒಂದು ಒಳ್ಳೆ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಇದು PM ಕಿಸಾನ್ ನಿಧಿ ಇಂದ ಏನು ನೀವು ಅದರ ಒಂದು ಉಪಯೋಗ ಪಡ್ಕೊಂಡಿದ್ರಿ? ಈಗ ಏನು ವರ್ಷಕ್ಕೆ 6,000 ಹಾಕ್ತಾ ಇದಾರಲ್ಲ, ಇದರಿಂದ ಏನು ನೀವು ಲಾಭ ಅಂತಂದ್ರೆ ಏನು ಉಪಯೋಗ ಮಾಡ್ಕೊಂಡ್ರಿ ನಿಮ್ ಜಮೀನಿಗೆ? ಜಮೀನಿಗೆ ಅದು ಇದು ಗೊಬ್ಬರ ಸಿ ಅದು ಅಂತ ಇಂತವು ಖರ್ಚಿಗೆ ಬರ್ತಾವ ಪಾಪ. ಅವ್ರು ಕೊಡೋದನ್ನ ಸಜರ್ಭ ಏನೋ ಖರ್ಚಿಗೆ ಮೇಂಟೈನ್ ಆಗುತ್ತೆ. ಸಂಘದಲ್ಲಿ ದುಡ್ಡು ಎತ್ತಾರೆ ಪಾಪ, ಆ ಟೈಮಿಗೆ ಕಟ್ಟಾಕು ಆಗಿತ್ತು. ಏನಾರೋ ಒಂದ್ ಪರಿಸ್ಥಿತಿಗೆ ಬಂದ್ಬಿಡ್ತದೆ ದುಡ್ಡು. ನಾವಂತೂ ಕುಡಿಯೆಲ್ಲ ಕುಡಿದು ಇನ್ನೊಬ್ರಿಗೇನು ಕೊಡಲ್ಲ ಅಷ್ಟೇ. ಏನಿದ್ರು ಜಮೀನು ಮನೆಗೆ ಖರ್ಚಿಗೆ ಬರುತ್ತೆ ಪಾಪ. ಅಂದ್ರೆ ಇದು ಈ ಯೋಜನೆ ತುಂಬಾ ನಮ್ಮ ದೇಶದಲ್ಲಿ ಇದು ಪ್ರಥಮ ಯೋಜನೆ. ಆಮೇಲೆ ಇದು ನೇರವಾಗಿ ರೈತನ ಖಾತೆಗೆ ಬರ್ತಕ್ಕಂಥದ್ದು, ಯಾವ ಒಂದು ಮಧ್ಯವರ್ತಿಗಳ ಒಂದು ಕಾಟ ಇಲ್ಲ ಇದರಲ್ಲಿ. ಯಾರಿಗೆ ಹೋಗ್ಬಿಟ್ಟು ಸಲಾಂ ಹೊಡೆಯುವ ಒಂದು ಪ್ರಕ್ರಿಯೆ ಬರೋದಿಲ್ಲ. ಇದು ನೇರ ರೈತರ ಒಂದು ಖಾತೆಗೆ ಬರೋದ್ರಿಂದ ಇದು ಒಂದು ಒಳ್ಳೆಯ ಉದಾಹರಣೆ, ಮತ್ತೆ ಇದು ಒಂದು ಒಳ್ಳೆಯ ಯೋಜನೆ ನಮ್ಮ ರೈತರ ಒಂದು ಉದ್ಧಾರಕ್ಕಾಗಿ. ರೈತರಿಗೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಡೈರೆಕ್ಟ್ ಬರುತ್ತಲ್ಲ ದುಡ್ಡು, ಹಾಗಾಗಿ ಏನು ಇಲ್ಲ. ಈಗ ಇವರು ಗುರುವಾರ ಜನರು ಜಿಲ್ಲಾ ಪರಿಷತ್ ಆಗ್ತಿ, ತಾಲೂಕ್ ಪಂಚಾಯತ್ ಆಗ್ತಿ, ಅಲ್ಲಿಂದ ಬರೋಷ್ಟಿಗೆ ಅದು 1,000 ಬರೋದು. ಅವ್ರು 2,000 ಹೇಳೋದು, ಎಲ್ಲ ಮುಂದಿನ ಚಾರ್ಜ್ ಇದ್ರೆ ಮಾತ್ರ ಟೇಬಲ್ ಇಂದ ಟೇಬಲ್ಗೆ ಹೋಗೋದು. ಆ ಟೈಮಿಗೆ ಬಂದಿದೆ, ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಸುಮ್ನೆ 70,000-80,000 ಸಂಬಳ ತಗೊಂತಾರೆ, ರೈತರ ದುಡ್ಡೆಲ್ಲ ತಿಂದು ಚಪಾಟಿ ಮಾಡ್ತಾರ ಅವ್ರು. ಅಷ್ಟು ಅನುಕೂಲ ಅವರು ಪಾಪ ಪ್ರಧಾನಮಂತ್ರಿಗಳು ಅವ್ರೇನು ಮಾಡ್ತಾರೆ, ಇವರು ಸೆಂಟ್ರಲ್ ಪಾರ್ಟಿಗಳು ಎಲ್ಲ ತಿಂದು ಚಪಾಟಿ ಮಾಡ್ತಾರೆ. ಟೇಜ್ರಿ ಹೋಗ್ಬೇಕಂತಾರೆ, ಆಮೇಲೆ ಜಿಲ್ಲಾ ಪರಿಷತ್ ಹೋಗ್ಬೇಕಂತಾರೆ, ಆಮೇಲೆ ಇನ್ನೊಂದ್ ಅಂತಾರೆ, ಏ ಅವ್ರ ಮನೆ 3 ಕಾರಟ್ ಇದೆ 4 ಕಾರಟ್ ಇದೆ ಅಂತ ಅದು ಮಂತ್ರ ಮುರಿದು ಹಾಕ್ತಾರೆ ಅವರು. ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತಿ ಹಾಕಿದ್ರೆ ಅಂತ ಲೆವೆಲ್ ನಡೀತಿದೆ. ಈಗ ಕುಟುಂಬದಲ್ಲಿ ಎಲ್ಲರೂ ಈ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಾ? ಹೇಗೆ ಎಲ್ಲ ಕೃಷಿ ಕೆಲಸಕ್ಕೆ ಎಷ್ಟು ಜನ ಇದ್ರಿ? ನಾವು 4 ಇದ್ವಿ, ಎಲ್ಲ ಜಮೀನ್ ಕೆಲಸನೆ. ವಿದ್ಯಾಭ್ಯಾಸ ನೀವು ಎಲ್ಲಿ ತನಕ ಓದಿದ್ರಿ? ನಾವು ಬರೀ 2ನೇ ಕ್ಲಾಸ್ ಓದಿದ್ವಿ ಜಮೀನ್. ಅವಾಗ ಭಾರಿ ತೊಂದ್ರೆ, ನಾವು ಹಾಡ್ ಕಾಯ್ಬೇಕು, ಇಲ್ಲಿಂದ ಫಲ ಕಾಯ್ಬೇಕು, ಇಲ್ಲಿ ಅಲ್ಲಿಂದ ನಮ್ 3 ಕಿಲೋಮೀಟರ್ ಆಗುತ್ತೆ. ನಮ್ಮ ಬಿರಂಕೇರಿಯಿಂದ ಕುಂಚಳ್ಳಿ ಪಕ್ಕ ಬರಬೇಕು. ಅವಾಗ ಗಾಡಿ ಇರ್ಲಿಲ್ಲ, ಏನಿಲ್ಲ, ನಡ್ಕೊಂಡ್ ಬರ್ಬೇಕು. ಏನೇ ಒಂದು ಚೀಲ ಹೊತ್ತಿದ್ರು ನಡ್ಕೊಂಡೆ ಹೊತ್ಕೊಂಡ್ ಬಂದು ನಮ್ಮ ಜಮೀನಲ್ಲಿ ಕೆಲಸ ಮಾಡಿ ಸಂಜೆ 6-7 ಗಂಟೆಗೆ ಆ ಟೈಪ್ ಹೋಗ್ತಿದ್ವಿ. ಆ ಲೆವೆಲ್ ಇದ್ವಿ ಅವಾಗ. ಈಗೇನಿಲ್ಲ, ಗಾಡಿ ಗಿಡಿ ತಗೊಂಡು ಓಡಾಟ ಮಾಡಿ ತೋಟ ಗಿಟ ಕಟ್ಕೊಂಡು ಒಂದ್ಸಲ ನೆಮ್ಮದಿ ಆಗಿದ್ವಿ. ನೆಮ್ಮದಿ ಅಂದ್ರೆ ಏನ್ ನೆಮ್ಮದಿ ಇಲ್ಲ ರೈತರಿಗೆ. ಸುಮ್ನೆ ನಾವು ದುಡಿಯೋದು ಅವ್ರಿಗೆ ಹಾಕೋದು, ನಾವು ದುಡಿಯೋದು ಅವ್ರಿಗೆ ಹಾಕೋದು ಅಷ್ಟೇ ಆಗುತ್ತೆ, ಇನ್ನು ಏನಿಲ್ಲ. ಸರ್ಕಾರದವರು ಸುಮಾರು ಯೋಜನೆಗಳು ತಂದಾರೆ, ಈ ಮಧ್ಯವರ್ತಿಗಳು ಮದ್ಯದ ಇದು ಆಗ್ಬಾರ್ದು ಅಂತ ಹೇಳಿದ್ರು, ಇನ್ನೂ ಆ ಒಂದು ಪರಿಸ್ಥಿತಿ ದೂರ ಆಗಿಲ್ಲ. ಅಟ್ ಲೀಸ್ಟ್ ನಿಮ್ಮ ಒಂದು ನೋವು ಆದ್ರೂ ಕೇಳಿ ಇದು ಈ ಬಗ್ಗೆ ಪರಿಹಾರ ಮುಂದಿನ ಒಂದು ಪೀಳಿಗೆಗಾದ್ರೂ ಇದ್ರ ಬಗ್ಗೆ ಅವರು ಕಾಳಜಿ ವಹಿಸಬಹುದು ಅಂತ ಹೇಳುತ್ತಾ, ಈಗ ತಮ್ಮ ಊರಲ್ಲಿ ಏನ್ ಸಮಸ್ಯೆ ಇದೆ ಸರ್? ಸ್ಕೂಲ್ ಇದೆಯಾ? ಸ್ಕೂಲ್ ಹಾಸ್ಪಿಟಲ್, ಆಮೇಲೆ ಇದು ಪಶು ಆಸ್ಪತ್ರೆ, ಮತ್ತೆ ಹಾಲು ಉತ್ಪಾದಕರ ಸಂಘ ಅಲ್ಲಿ ಪಕ್ಕದಲ್ಲಿದೆ, ಪಕ್ಕದಲ್ಲಿ ಹೋಗ್ಬೇಕು. ಏನ್ ಸಮಸ್ಯೆ ಇದೆ ಈಗ ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಬಂದ್ರೆ ನಿಮ್ಮ ಊರಿಂದ ಏನು ರಸ್ತೆ ಇದೆಯಾ ಚೆನ್ನಾಗಿ? ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ನಾವೇ ಪಂಚಾಯತಿ ನಂಬರ್ ಮೋಟರ್ ಗಿಟರ್ ಬಿಟ್ಕೊಂಡು ಕುಡಿಯೋದೇನು ನೀರಿನ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ಒಂದು ಟ್ಯಾಂಕ್ ಕಟ್ಟಬೇಕು, ಹಾಗಾಗಿ ಹಾಕಿದ್ದು ಅದು ಯಾವಾಗ ಬರುತ್ತೆ ಅನ್ನೋದು ಒಂದು ರೆಡಿ ಮಾಡಿಸ್ಬೇಕಷ್ಟೇ. ಅಂದ್ರೆ ಈಗ ಬೇಸಿಗೆಯಲ್ಲಿ ಒಂದು ತಾಪಮಾನ ಜಾಸ್ತಿ, ನೀರಿನ ಪ್ರಮಾಣ ಸರ್ಕಾರದಿಂದ ದುಡ್ಡು ಬರೋದು ನಮ್ಮ ಪಂಚಾಯತಿಗೆ, ಅರ್ಧ ದುಡ್ಡು ಬರೀ ಪೈಪಿಗೆ ಹಾಕ್ಬೇಕು, ನೀರಿಗೆ ಹಾಕ್ಬೇಕು, ಕರೆಂಟಿಗೆ ಹಾಕ್ಬೇಕು. ಇಲ್ಲಾಂದ್ರೆ ಪಂಚಾಯತಿ ಇದೇ ಅಸೆಂಬ್ಲಿನ ಕಿತ್ಬಿಡ್ತಾರೆ ಕರೆಂಟಿಂದು, ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸರ್ಕಾರದವರು ನೀವು ದುಡ್ಡು ಕಟ್ಟಿಲ್ಲ ಅಂತ ಹೇಳ್ತಾರೆ, ಕೀಳ್ತಾರೆ. ಅದಕ್ಕೆ ಒಂದು ತಾನೇ ವ್ಯವಸ್ಥೆ ರೆಡಿ ಮಾಡ್ಕೊಂಡು ಹೋಗ್ತಿರ್ತೀವಿ, ಹಂಗೆ ಗಂದಾಗಿಂದ ಉಸಿಲಿ ಮಾಡ್ಕೊಂಡು ರೈತರ ಹತ್ರ. ಅದು ಒಳ್ಳೆ ಟೈಮಿಗೆ ಉಸಿಲಿ ಮಾಡ್ಬೇಕು ರೈತರ ಹತ್ರ. ಬೇಸಿಗೆಯಲ್ಲಿ ಮಾಡಿದ್ರೆ ಈಗ ಬೆಳೆ ಟೈಮಿಗೆ ಮಾಡ್ಬೇಕು. ಏನ ಮಳೆಗಾಲ ಹೋದೆ ಅಂದ್ರೆ ನಮಗೆ ಅವ್ರೇ ಕೇಳ್ತಾರೆ, ಆ ಟೈಪಿಗೆ ಬಂದಿದೆ. ಈಗ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿದಿರ್ತಾವ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಂದ್ರೆ ಇದು ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ? ಅದನ್ನ ಫುಲ್ 100 ಜನದ ಮೇಲೆ ಹಚ್ತೀವಿ ಸರ್. ನೂರ್ ಜನದ ಮೇಲೆ ಹಚ್ಚಿ ಬೆಳಿಗ್ಗೆ ಆರ್ ಗಂಟೆಗೆ ಹೋದ್ರೆ ಹತ್ತು ಹನ್ನೊಂದು ಗಂಟೆ ಬಿಡ್ತೀವಿ. ಕೆಲಸ ನಾವು ಮೀಟರ್ ಲೆಕ್ಕ ಕೊಡ್ತೀವಿ, ಆರ್ ಮೀಟರ್ ಏಳು ಮೀಟರ್ ಮಾಡ್ತೀವಿ, ಅದು ಆ ಮೀಟರ್ ಲೆಕ್ಕ ಕೊಡಿಸ್ತೀವಿ. ಕೊಡಿಸಿ ಅವ್ರು ಮಾಡ್ಕೊಂಡು ಪಾಪ ಅವ್ರು ಹತ್ತು ಹನ್ನೊಂದು ಗಂಟೆ ಮನೆಗೆ ಬರ್ತಾರೆ. ಮುನ್ನೂರು ರೂಪಾಯಿ ಇನ್ನೂರು ಅದು ಏನ ಕೆಲಸ ಕಮ್ಮಿ ಆಯ್ತಂದ್ರೆ ಕಮ್ಮಿನೇ ಹಾಕ್ತಾರೆ. ಕೆಲಸ ನೀಟ್ ಆಯ್ತಂದ್ರೆ ಮುನ್ನೂರು ಸೀಟೆ ಮುನ್ನೂರ ಹತ್ತು ರೂಪಾಯಿನ ಬೀಳುತ್ತೆ, ಮುನ್ನೂರೈದು ಮುನ್ನೂರ ಹತ್ತು ಬೀಳುತ್ತೆ. ಇದು ನಿಮ್ಮ ಒಂದು ಊರಿಗೆ ಯಾವ ರೀತಿಯಿಂದ ಸಹಕಾರಿಯಾಗಿದೆ ಅಂದ್ರೆ, ನಮ್ಮ ಯುವಕರು ಹುಡುಗರು ಏನು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ತಕ್ಕಂತ ತಡೆಗಟ್ಟಿದೆಯಾ ಸ್ವಲ್ಪ? ಆದ್ರೂ ತಡೆಗಟ್ಟಿದೀವಿ, ಟೌನಿಗೆ ಏನಂತ ಹೋಗಲ್ಲ. ಈಗ ಇಲ್ಲಿ ಈ ಕೆಲಸ ಉದ್ಯೋಗ ಖಾತ್ರಿ ನಡೀತಿದ್ರ ಆ ಟೈಪಿ ಮಾಡ್ಕೊಂಡು ಒಂದ್ ದಿನ ಮುನ್ನೂರು ರೂಪಾಯಿ ಏನೋ ಮಾಡ್ಕೊಂಡು ಹೋಗ್ತಾರೆ ಪಾಪ ಅವರು ಅಲ್ಲೇ ಬಂದು. ಅಂದ್ರೆ ಹಳ್ಳಿಯಲ್ಲೇ ಇದ್ಕೊಂಡ್ಬಿಟ್ಟು ಆರಾಮಾಗಿ ಜೀವನ ಮಾಡ್ತಾರೆ, ಜೀವನ ಮಾಡಬಹುದಂತ ಹೇಳ್ತೀರಾ? ಮಾಡ್ತಾರೆ. ಇದು ತುಂಬಾ ಸಹಕಾರಿಯಾಗಿದೆ ನಿಮ್ಗೆ ಈ ಯೋಜನೆ? ಈ ಯೋಜನೆ ಪರವಾಗಿಲ್ಲ, ಒಳ್ಳೆ ಸಹಕಾರ ಆಗಿದೆ. ಏನೇನ್ ಒಂದು ಕಾರ್ಯಕ್ರಮ ತಗೊಂಡಿದ್ರಿ ಸರ್ ಈ ಒಂದು ಯೋಜನೆಯಿಂದ? ಈ ಯೋಜನೆಯಿಂದ ನಾವು ಒಂದು ಎರಡು ಮೂರು ಕಟ್ಟೆ ಮಾಡಿಸಿದ್ವಿ ಸರ್, ದೊಡ್ಡ ಕಟ್ಟೆ. ಅದಕ್ಕೂ ಏತ ನೀರು ಬರುತ್ತೆ, ಆ ಲೆವೆಲ್ ತಂದಿದೀವಿ. ಈಗ ಅದನ್ನೇ ಹಾಕೊಂಡ್ ತಕೊಂಡ್ ಹೋಗ್ತಾರೆ. ಅಂದ್ರೆ ಜೆಸಿಬಿ ಹಚ್ಚಂಗಿಲ್ಲ, ಏನಿಲ್ಲ, ರೈತರೇ ಮಾಡ್ಬೇಕು ಕೆಲಸ. ಉದ್ಯೋಗ ಖಾತ್ರಿ ಇದು, ಮಿಷಿನ್ ಹಾಕಂಗಿಲ್ಲ. ಎಲ್ಲ ಒಂದ್ ಇಪ್ಪತ್ತಡಿ ಆಳ ಒಂದ್ ಮೂರು ಕೆರೆ ಮಾಡಿಸಿದೀವಿ. ಮೂರು ಕೆರೆಗೂ ನೀರು ಹೋದಂಗ್ ಮಾಡ್ತಿದೀವಿ. ಈಗ ಅದೆಲ್ಲ ಸಪ್ಲೈ ಆಗುತ್ತೆ. ಈ ತಿಂಗಳೇನೋ ಕೊಡ್ತೀವಿ ಅಂತ ಹೇಳಿದ್ರು, ಹನ್ನೆರಡನೇ ತಾರೀಕಿಗೆ ಏನೋ ಇದು ಕೊಟ್ಟರೆ ಕಾಣಲ್ಲ. ಈ ವಾರದಲ್ಲಿ ಚಾಲು ಹಾಕತ್ತ, ಕೆರೆಗೆಲ್ಲ ನೀರು ಕೊಡ್ತೀವಿ. ದನಗಳು ಬನ್ಗಳು ಎಮ್ಮೆ ಯಾಕೆ ರೈತರಿಗೆ ಅನುಕೂಲ ಆಗುತ್ತೆ, ಯಾವ್ದಕ್ಕಾಗ್ಲಿನೂ ಆ ಲೆವೆಲ್ ತಂದಿದೀವಿ. ಇದು ತೆಂಗಿನ ಒಂದು ತೋಟ ಕೂಡ ಇದೆ ಅಲ್ಲ, ಇದು ಎಷ್ಟು ವರ್ಷದಿದೆ? ಇದು ತುಂಬಾನೇ ಹಳೇದ್ ಕಾಣ್ತಾ ಇದೆ. 82 ಸಾರಿ ಇದು ಹಾಕಿದ್ದು, 82 ವರ್ಷ ಆಯ್ತು. 82ನೇ ಇಸ್ವಿಲಿ ಹಾಕಿದ್ದು. ನೀರಿಲ್ಲ, ಆ ಟೈಪಿಂಗ್ ಹಿಂಗ್ ಬಂದಿದೆ. ನೀರಿದ್ರೆ ಏನಾಗಲ್ಲ, ನೀರ್ ಕಮ್ಮಿ ಇದೆ, ಹಂಗಾಗಿ ಸಾಕಾರ ಆಗ್ತಲ್ಲ ಇದು. ಇದರ ಜೊತೆಗೆ ತಮ್ಮಲ್ಲಿ ದನಕರುಗಳು ಏನ ಸಾಕ್ತಾ ಇದೀರಾ? ದನಕರುಗಳು ನಾವೇನು ಇಲ್ಲಿ ಅಲ್ಲಿಂದ ಇಲ್ಲಿ ತರಕಾಗಲ್ಲ ಸರ್, ಸಾಕಲ್ಲ, ಕಮ್ಮಿ. ಒಂದೆರಡು ಆಕಳು ಇಟ್ಕೊಂತೀವಿ ಮನೆಗೆ, ಹಾಲಿಗೆ ಮನೆಗೋಸ್ಕರ ಇಟ್ಕೊಂತೀವಿ ಅಷ್ಟೇ. ಆಮೇಲೆ ಕುರಿ ಮೇಕೆ ಕೋಳಿ? ಕುರಿ ಮೇಕೆ ಈಗ ಸಾಕಾಗಲ್ಲ ಬಿಡಿ ಸರ್, ನೀರಿಂದು. ಮತ್ತೆ ಈ ಚಿತ್ತೆ ಹುಲಿಗಳಿಗೆ ಭಾರಿ ಕಾಟ ಇದೆ. ಹೋದ ತಕ್ಷಣ ಹೇಳಿದಾವೆ ಸರ್ಕಾರದವ್ರು, ಹೇಳಿದ್ರೆ ಮುನ್ನೂರು ನಾನೂರು ರೂಪಾಯಿ ಕೊಡ್ತಾರೆ ಒಂದ್ ಇದಕ್ಕೆ ಅಷ್ಟೇ, ಇನ್ನೇನು ಕೊಡಲ್ಲ ಅವ್ರು. ಅಲ್ಲ, ಯಾಕಂತಂದ್ರೆ ಮೇವು ಇದೆ ನಿಮ್ಮ ಜಮೀನಲ್ಲಿ, ಸಾಕಷ್ಟು ಮೇವಿದೆ, ವೇಸ್ಟ್ ಆಗ್ತದೆ. ಈ ತರ ಒಂದು ಕುರಿನೋ ಇದನ್ನ ಸಾಕೊಂಡ್ ಬಿಟ್ರೆ ಅದ್ರ ಜೊತೆಗೆ ಈಗ ಅದು ಈ ಒಂದು ಕೃಷಿಯ ಜೊತೆಗೆ ಅದು ಒಂದು ಅಡಿಷನಲ್ ಇನ್ಕಮ್, ಒಂದು ಹೆಚ್ಚಿನ ಒಂದು ಆದಾಯ, ಹೆಚ್ಚಿನ ಆದಾಯ ಅಂತಲ್ಲ, ಒಟ್ಟಾರೆ ಒಂದು ಏನೋ ಒಂದು ಆಧಾರ ಅದು ಆಗ್ಬೋದಾಗಿತ್ತು ನೀವು ಮಾಡಿದ್ರೆ. ಯಾಕಂದ್ರೆ ನಾವೆಲ್ಲ ಮುಂದೆ ಮಾಡಿದೀವಿ ಬಿಡ್ರಿ, ಅವೆಲ್ಲ ಮಾಡಿ ಸಾಕಾಗಿ ಈಗ ಮಕ್ಕಳು ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾರೆ. ಇಲ್ಲಿ ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋಕಾಗಲ್ಲ. ನಾವು ಹಿಂದಿಂದ ನಡೆದು ನಡೆದು ಕೈಕಾಲು ಮಂಡಿ ಎಲ್ಲ ಬಿದ್ದಿದ್ದೇವೆ. ಈಗೇನಪ್ಪ, ಆರಾಮಾಗಿ ತಿರ್ಗಾಡ್ಕೊಂಡು ಇರ್ತೀವಿ ಅಷ್ಟೇ. ಮನೆಯಲ್ಲಿ ಕಟ್ಟಾಕ್ತಿವಿ, ದನಗಳಿಗೆ ಮೇಯಿಸ್ತೀವಿ, ಮೇಯಿಸಿ ಏನಾದ್ರೂ ಇದು ಮಾಡ್ತೀವಿ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದೀರಿ, ಊರಿನ ಒಂದು ಒಳಿತಿಗಾಗಿ, ಜನರ ಒಂದು ಒಳಿತಿಗಾಗಿ ಕೂಡ ತಾವು ಕೆಲಸ ಮಾಡ್ತಾ ಇದ್ದೀರಿ. ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಧನ್ಯವಾದ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕಿನ ಹಿರಿಯ ರೈತರಾದ ತೀರ್ಥನಾಯಕ್ ಅವರೊಂದಿಗೆ ಅಡಿಕೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ಸಂದರ್ಶನ ಡಾ ಎಸ್ ಎಂ ಸುಧಾಕರ್. ಈಗ ಹವಾಮಾನ ಮತ್ತು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಹೀಗಿದೆ. ಮೊದಲಿಗೆ ಹವಾಮಾನ ವರದಿ. ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲಿ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 24 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ನಾಳೆ ಕೂಡ ಇದೇ ವಾತಾವರಣ ಇರಲಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯ ಮುನ್ಸೂಚನೆ ಇದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ. ಭದ್ರಾ ಜಲಾಶಯ ಇಂದಿನ ನೀರಿನ ಮಟ್ಟ 184.5 ಅಡಿ, ಗರಿಷ್ಠ 186 ಅಡಿ. ಸೋಪ ಜಲಾಶಯ ಇಂದಿನ ನೀರಿನ ಮಟ್ಟ 557.13 ಮೀಟರ್, ಗರಿಷ್ಠ 564 ಮೀಟರ್. ಲಿಂಗನಮಕ್ಕಿ ಇಂದಿನ ನೀರಿನ ಮಟ್ಟ 1817.9 ಅಡಿ, ಗರಿಷ್ಠ 1819 ಅಡಿ. ಕಬಿನಿ ಇಂದಿನ ಮಟ್ಟ 2283.56 ಅಡಿ ಎತ್ತರ, ಗರಿಷ್ಠ 2284 ಅಡಿ. ಹಾರಂಗಿ ಇಂದಿನ ನೀರಿನ ಮಟ್ಟ 2857.74 ಅಡಿ, ಗರಿಷ್ಠ ಮಟ್ಟ 2859 ಅಡಿ. ಇದುವರೆಗೂ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಹಾಗೂ ಹವಾಮಾನ ವರದಿ ಕೇಳಿದಿರಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬುಚ್ಚನ್ನು ಎಚ್ಚರಿಕೆಯಿಂದ ಓದಿ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ.